ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಬೆಂಗಳೂರು ತರಂಗಾಂತರ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್. ಈಗ ಸಮಯ 6:50 ಈಗ ಕೆಲವು ಜಾಹೀರಾತುಗಳು, ನಂತರ ದೇಶಭಕ್ತಿ ಗೀತೆಗಳು. ಕೇಳು, ಆನ್ಲೈನ್ ಲೆಂಡಿಂಗ್ ಆಪ್ಸ್ ಅನ್ನು ಪರೀಕ್ಷಿಸಿ ಆರ್ಬಿಐ ಅಧಿಕೃತ ಬ್ಯಾಂಕ್ಸ್ ಎನ್ಬಿಎಫ್ಸಿಸ್ನಿಂದಲೇ ಲೋನ್ ಪಡೆಯಬೇಕು. ಅನಧಿಕೃತ ಆಪ್ಸ್ ಅಥವಾ ಅಪರಿಚಿತ ಜನರ ಜೊತೆ ವೈಯಕ್ತಿಕ ಮಾಹಿತಿ ಹಂಚಿಕೊಳ್ಳೋದು ಅಪಾಯಕಾರಿ. ತೆಗೆದು ನೋಡಲ್ವಾ? ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳುವರಿ. ನಂತರ ಪೇಟೆ ಧಾರಣೆ. ಮೊದಲಿಗೆ ಒಂದು ಪ್ರಕಟಣೆ. ಶ್ರೋತೃ ಬಾಂಧವರೇ ಗಮನಿಸಿ, ಆಕಾಶವಾಣಿ ರಾಯಚೂರು ಕೇಂದ್ರವು ನಾಳೆ ಗುರುವಾರ ದಿನಾಂಕ 10/10/2024 ಮುಂಜಾನೆ 8:30 9:00 ವಿಶ್ವ ದೃಷ್ಟಿ ದಿನದ ಅಂಗವಾಗಿ ನಿಮ್ಮ ಕಣ್ಣನ್ನು ಪ್ರೀತಿಸಿ ಈ ಕುರಿತು ನೇರ ಫೋನ್ ಇನ್ ಕಾರ್ಯಕ್ರಮವನ್ನು ಪ್ರಸಾರ ಮಾಡಲಿದೆ. ಈ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ರಾಯಚೂರಿನ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆಯ ತಜ್ಞ ವೈದ್ಯರಾದಂತಹ ಡಾಕ್ಟರ್ ಅಮೋಘ ಜಂಬಗಿ ಮತ್ತು ಡಾಕ್ಟರ್ ಸುಸ್ಮಿತಾ ಶೆಟ್ಟಿ ಇವರುಗಳು ಭಾಗವಹಿಸಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿ ಮಾಹಿತಿ ನೀಡಲಿದ್ದಾರೆ. ಕೇಳುಗರು ಬಳಸಬಹುದಾದ ನಮ್ಮ ರಾಯಚೂರು ಆಕಾಶವಾಣಿಯ ದೂರವಾಣಿ ಸಂಖ್ಯೆ ಹೀಗಿದೆ: 0853229588 ಅಥವಾ 200312. ಈ ಸಂಖ್ಯೆಗಳಿಗೆ ಕರೆ ಮಾಡಿ ಕಣ್ಣಿನ ಸಮಸ್ಯೆಯ ಕುರಿತಾದ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಕೇಳಿ ನೇರ ಫೋನ್ ಇನ್ ಕಾರ್ಯಕ್ರಮ 8:30 ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತೆ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳು ಅಲ್ಲಲ್ಲಿ ಮೋಡ ಕವಿದ ವಾತಾವರಣವಿರಲಿದ್ದು ಚದುರಿದಂತೆ ತುಂತುರು ಮಳೆ ಆಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 32.5-35.5°C, ಹಾಗೆಯೇ ಕನಿಷ್ಠ ಉಷ್ಣಾಂಶ 20.5-21.1°C ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 84-91% ಮತ್ತು ಕನಿಷ್ಠ ಆರ್ದ್ರತೆ 45-57% ಇರುವ ಸಾಧ್ಯತೆ ಇದ್ದು, ಗಾಳಿಯ ವೇಗ ಸರಾಸರಿ 11 15 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮುನ್ಸೂಚನೆಯನ್ನ ನೀಡಲಾಗಿದೆ. ಇನ್ನು ಹಿಂಗಾರು ಬಿತ್ತನೆಗಾಗಿ ಕಾಯ್ದಿರಿಸಿದ ಭೂಮಿಗಳಲ್ಲಿ ಮಳೆ ನೀರು ಪೋಲಾಗದಂತೆ ಇಂಗುವ ಹಾಗೆ ಮತ್ತು ಮಣ್ಣಿನ ಸವಕಳಿಯಾಗದಂತೆ ಚೌಕು ಮಡಿಗಳನ್ನು ನಿರ್ಮಿಸಿ ನೀರು ಮತ್ತು ಮಣ್ಣಿನ ಸಂರಕ್ಷಣಾ ಕ್ರಮಗಳನ್ನು ರೈತ ಬಾಂಧವರು ಕೈಗೊಳ್ಳಬೇಕು. ಇನ್ನು ಶಿಫಾರಸಿನಂತೆ ಎಕರೆಗೆ ಬೇಕಾಗುವ 20-25 ಕೆಜಿ ಕಡಲೆ ಬೀಜವನ್ನು ಬಿತ್ತುವ ಪೂರ್ವದಲ್ಲಿ 100 ಗ್ರಾಂ ಟ್ರೈಕೋಡರ್ಮ ಮತ್ತು 500 ಗ್ರಾಂ ರೈಸೋಬಿಯಂ ಅಣುಜೀವಿಯಿಂದ ಉಪಚರಿಸಿ 30x10 cm ಅಂತರದಲ್ಲಿ ಬಿತ್ತನೆಯನ್ನು ಮಾಡಬೇಕು. ಇನ್ನು ಕಡಲೆಗೆ ಬಿತ್ತುವ ಮೊದಲು ಬರ ನಿರೋಧಕತೆ ಹೆಚ್ಚಿಸಲು ಬೀಜವನ್ನು 2% ಕ್ಯಾಲ್ಸಿಯಂ ಕ್ಲೋರೈಡ್ ದ್ರಾವಣದಲ್ಲಿ 30 ನಿಮಿಷ ಅಥವಾ 25% ಗೋಮೂತ್ರದಲ್ಲಿ 8 ಗಂಟೆಗಳ ಕಾಲ ನೆನೆಸಿ ಕನಿಷ್ಠ 7 ಗಂಟೆ ನೆರಳಿನಲ್ಲಿ ಒಣಗಿಸಿ ಬಿತ್ತನೆಯನ್ನು ಮಾಡಬೇಕು. ಇನ್ನು ಭತ್ತದಲ್ಲಿ ಕಂದು ಜಿಗಿಹುಳು ನಿಯಂತ್ರಿಸಲು ಇಮಿಡಾಕ್ರೋಪೀಡ್ 0.5 ml ಅಥವಾ ಥಯಾಮೆಥಾಕ್ಸಮ್ 0.7 g ಅಥವಾ ಕ್ಲೋರಿಫೆರಿಫಾಸ್ 2 ml ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಮಾಡಿ. ಭತ್ತದಲ್ಲಿ ಬೆಂಕಿ ರೋಗದ ಬಾಧೆ ಕಂಡುಬಂದಲ್ಲಿ 1 g ಕಾರ್ಬನ್ ಡೈಸಮ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ 10 ದಿನಗಳ ನಂತರದಲ್ಲಿ 2 ಬಾರಿ ಸಿಂಪರಣೆಯನ್ನ ಮಾಡಬೇಕು. ಹತ್ತಿಯಲ್ಲಿ ಹೂ ಉದುರುವುದನ್ನು ತಡೆಗಟ್ಟಲು ಫ್ಲಾನೋಫಿಕ್ಸ್ 0.25 ml ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಹತ್ತಿಯಲ್ಲಿ ರಸ ಹೀರುವ ಕೀಟಗಳು ಅದರಲ್ಲಿ ಮೈಟ್ ನುಸಿಯ ಬಾಧೆ ಮತ್ತು ಹಸಿರು ಜಿಗುಹುಳುವಿನ ಬಾಧೆ ಅಧಿಕವಾಗಿದ್ದಲ್ಲಿ ಡೈಫೆಂಥೂರಿಯಾನ್ 50 WP ಅಥವಾ 1 ml ಸಿಪ್ರೊಮೆಸಫಿನ್ 39.5 SC ಅಥವಾ 0.30 g ಡೈನಿಟೋಫುರಾನ್ 20 SG ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಮಾಡಿ. ಹತ್ತಿ ಬೆಳೆಗೆ ಮ್ಯಾಗ್ನೀಸಿಯಂ ಸಲ್ಫೇಟ್ 10 g ಮತ್ತು 19-19-19-10 g ಅನ್ನು ಹೂ ಆಡುವ ಹಂತ, ಕಾಯಿ ಕಟ್ಟುವ ಹಂತ ಹಾಗೂ ಕಾಯಿ ಬಲಿಯುವ ಹಂತದಲ್ಲಿ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸುವುದರಿಂದ ಎಲೆ ಕೆಂಪಾಗುವಿಕೆಯನ್ನು ತಡೆಗಟ್ಟಬಹುದು. ಹತ್ತಿ ಬೆಳೆ ಬಿತ್ತಿದ 70-90 ದಿನಗಳಲ್ಲಿ ಮೇಲು ಗೊಬ್ಬರವಾಗಿ ಪ್ರತಿ ಎಕರೆಗೆ 35 kg ಯೂರಿಯಾ ಮತ್ತು 15 kg ಪೊಟ್ಯಾಷ್ ರಸಗೊಬ್ಬರಗಳನ್ನು ಕೊಡಬೇಕು. ತೊಗರಿ ಬೆಳೆಯಲ್ಲಿ 50%ರಷ್ಟು ಹೂವಾಡುವಾಗ ಪ್ರತಿ ಲೀಟರ್ ನೀರಿಗೆ 10 g ಪರ್ಲ್ಸ್ ಮ್ಯಾಜಿಕ್ ಬೆರೆಸಿ ಸಿಂಪಡಿಸಬೇಕು ಹಾಗೂ 15 ದಿನಗಳ ನಂತರ ಮತ್ತೊಮ್ಮೆ ಇದೇ ಸಿಂಪರಣೆಯನ್ನ ಮಾಡಬೇಕು. ತೊಗರಿ ಬೆಳೆಯಲ್ಲಿ 50%ರಷ್ಟು ಹೂವಾಡುವಾಗ ಹೂ ಬಿಟ್ಟುವಾಗ ಮೊದಲನೇ ಸಿಂಪರಣೆಯಾಗಿ ತತ್ತಿನಾಶಕವಾದಂತಹ ಪ್ರೊಫೆನೋಫಾಸ್ 2 ml ಅಥವಾ ಥಯೋಡಿ ಕಾರ್ಬ್ 0.6 g ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಮಾಡಿ. ಶೇಂಗಾ ಬೆಳೆಯಲ್ಲಿ ಸ್ಪೊಡೋಪ್ಟೆರಾ ಹತೋಟಿಗಾಗಿ 2 g ಮೆಟೆರಿಜಿಯಂ ರಿಲೇ ಅಥವಾ 0.2 g ಇಮೋಮೆಕ್ವಿನ್ ಬೆಂಜೇಟ್ 5 SG ಅಥವಾ 1 g ಥಯೋಡಿ ಕಾರ್ಬ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಮಾಡಬೇಕು. ಮೆಣಸಿನಕಾಯಿಯಲ್ಲಿ ಬೂದಿ ರೋಗದ ನಿರ್ವಹಣೆಗಾಗಿ ಮೈಕ್ಲೋಬಿಟಾನಿಲ್ 0.4 g ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಮಾಡಬೇಕು. ಮೆಣಸಿನಕಾಯಿಯಲ್ಲಿ ಹೂ ಬಿಡುವ ಹಂತದಲ್ಲಿ 5 ml ನ್ಯಾಪ್ತಲಿಕ್ ಅಸೆಟಿಕ್ ಆಸಿಡ್ ಅನ್ನು 100 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸುವುದರಿಂದ ಹೂ ಉದುರುವುದನ್ನು ನಿಯಂತ್ರಣ ಮಾಡಬಹುದು. ಟೊಮ್ಯಾಟೊ ಬೆಳೆಯಲ್ಲಿ ಕಾಯಿ ಕೊರಕದ ಬಾಧೆ ಕಂಡುಬಂದಲ್ಲಿ 1 g ಥಯೋಡಿ ಕಾರ್ಬ್ 75 WP ಅಥವಾ ಇಮಾಮೆಕ್ಯಿನ್ ಬೆಂಜೋಯೇಟ್ 5 SG ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಸೂರ್ಯಕಾಂತಿಯಲ್ಲಿ ನೆಕ್ರೋಸಿಸ್ ರೋಗವನ್ನು ಹತೋಟಿ ಮಾಡಲು 0.25 ml ಇಮಿಡಾಕ್ರೋಪೀಡ್ 17.8 SL ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಿ. ಮಳೆಗಾಲದಲ್ಲಿ ಬೆಳೆದು ನಿಂತ ಎಳೆಹುಲ್ಲನ್ನು ಮುಂಜಾನೆ ಮಂಜು ಬಿದ್ದಿರುವ ಸಂದರ್ಭದಲ್ಲಿ ಕುರಿ ಮೇಕೆಗಳಿಗೆ ಮೇಯಿಸಬಾರದು. ಇದರಿಂದ ಕರುಳುಬೇನೆ ರೋಗ ಕಾಣಿಸಿಕೊಳ್ಳುವ ಸಾಧ್ಯತೆಗಳು ಇರ್ತವೆ. ಮಳೆಗಾಲದಲ್ಲಿ ಹೆಚ್ಚಾಗಿ ಸಿಗುವ ಹಸಿರು ಮೇವನ್ನು ರಸಮೇವಾಗಿ ಸಂಗ್ರಹಿಸಿಕೊಂಡರೆ ಹಸಿರು ಮೇವು ಸಿಗದೇ ಇದ್ದ ಪಕ್ಷದಲ್ಲಿ ಅದನ್ನು ಮೇಯಿಸಿ, ಅಂದರೆ ಬೇಸಿಗೆಯಲ್ಲೂ ಕೂಡ ಹೆಚ್ಚಿನ ಹಾಲಿನ ಉತ್ಪಾದನೆ ಪಡೆದು ಅಧಿಕ ಲಾಭವನ್ನು ಪಡ್ಕೋಬಹುದು. ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ. ಪ್ರಾಕೃತಿಕ ವಿಕೋಪಕ್ಕೆ ತುತ್ತಾದಾಗ ಭೀಮಾ ಯೋಜನೆಯ ಮೂಲಕ ರೈತರಿಗೆ ಆರ್ಥಿಕ ನೆರವು ನೀಡಲು ಒಂದು ಹೆಜ್ಜೆ. ಹಮ್ನೆ ಫಸಲ್ ಭೀಮಾ ಯೋಜನಾ ಕೋ ಅಧಿಕ ಪ್ರಭಾವಿ ಬನಾಯಾ, ಉಸ್ಕೆ ದಾಯರೆ ಮೇ ಜಾದಾ ಕಿಸಾನೋ ಕೋ ಲಾಯೆ. ವಿಶ್ವಾಸ ಹೆಚ್ಚಾಗುತ್ತೆ, ಸವಲತ್ತುಗಳು ಹೆಚ್ಚಾದಾಗ ಮೇರಿ ಪಾಲಿಸಿ ಮೇರೆ ಹಾತ್. ವಿಶ್ವಾಸ ಹೆಚ್ಚಾಗುತ್ತದೆ, ಮಾಹಿತಿ ನಮ್ಮ ಭಾಷೆಯಲ್ಲಿ ಸಿಕ್ಕಾಗ ಮಾಜಿ ಪಾಲಿಸಿ ಮಾಜಾ ಹತ್ತಿ. ವಿಶ್ವಾಸ ಹೆಚ್ಚಾಗುತ್ತದೆ, ನಿಮ್ಮ ಭೀಮಾ ಪಾಲಿಸಿ ನಿಮ್ಮ ಮನೆ ಬಾಗಿಲಿಗೆ ತಲುಪಿದಾಗ ಮಾರಿ ಪಾಲಿಸಿ ಮಾರೆ ಹಾತ್. ವಿಶ್ವಾಸ ಹೆಚ್ಚಾಗುತ್ತದೆ, ಪಾಲಿಸಿಯ ಬಗ್ಗೆ ಮನೆ ಬಾಗಿಲಿಗೆ ಬಂದು ಮಾಹಿತಿಯನ್ನು ನೀಡಿದಾಗ ಎನ್ ಪಾಲಿಸಿ ಎನ್ ಕೈಯಲ್ಲಿ. ನನ್ನ ಪಾಲಿಸಿ ನನ್ನ ಕೈಯಲ್ಲಿ ಅಭಿಯಾನದ ಮೂಲಕ ಬೀಮಾ ಕಂಪನಿ ತಲುಪಿಸುತ್ತಿದೆ. ನಿಮ್ಮ ಬೀಮಾ ಫಸಲ್ ಪಾಲಿಸಿ ನಿಮ್ಮ ಬಳಿಗೆ. ಇದುವರೆಗೆ ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7 ಗಂಟೆ. ದುಬೈ ನಗರದ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುವ ಭಾರತ ಮತ್ತು ಶ್ರೀಲಂಕಾ ತಂಡಗಳ ನಡುವೆ ಮಹಿಳಾ ಟಿ20 ವಿಶ್ವಕಪ್ 2024 ಕ್ರಿಕೆಟ್ ಪಂದ್ಯದ ನೇರ ವೀಕ್ಷಕ ವಿವರಣೆ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. चेतन शर्मा, गुड इवनिंग चेतन. गुड इवनिंग. एंड उनके साथ हमारे साथ आज यहाँ पर मौजूद है बीसीसीआई कोच रविंदर सिंह. गुड इवनिंग रविंदर. गुड इवनिंग सर. नाउ क्विकली टू स्टार्ट ऑफ द कॉन्वर्सेशन जेंटलमैन, चेतन आई विल कम टू यू. दिस इज अ डू और डाई सिचुएशन फॉर द इंडियन वुमेन आउट देयर टुडे फॉर अ विन दैट वी आर लुकिंग आउट फॉर इफ यू वांट टू क्वालिफाई फॉर सेम. ओनली टू टीम्स कैन क्वालिफाई. And we know, everybody knows, the 6-time champions Australia are in India's pool itself. Definitely it's going to be a tough bet for India. They have to look after their net run rate. They can't lose from here. That is very important. And the most important thing for them is to bat well and make sure the run rate goes up and win. That is ಕುರಿತು ಮಾಹಿತಿಯನ್ನು ಮಾಡಿಕೊಳ್ಳೋಣ. ನಮ್ಮ ಜೊತೆ ಇವತ್ತು ನಬಾರ್ಡ್ನಲ್ಲಿ ಪ್ರಧಾನ ವ್ಯವಸ್ಥಾಪಕರಾಗಿ ನಿವೃತ್ತರಾಗಿರುವ ಬೆಂಗಳೂರಿನ ಡಾಕ್ಟರ್ ಬಿಎಫ್ ಹುಲ್ಗೂರ್ ಅವರ ಜೊತೆಗೆ ಸ್ವಲ್ಪ ಹೊತ್ತು ಮಾತಾಡೋಣ. ಡಾಕ್ಟರ್ ಬಿಎಫ್ ಹುಲ್ಗೂರ್ ಅವರೇ, ತಮಗೆ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ನಮಗೆ ಇವತ್ತು ಈ ಒಂದು ಕೃಷಿ ಮೂಲಭೂತ ಸೌಕರ್ಯ ನಿಧಿ ವಿಷಯ ಕುರಿತು ಮಾಹಿತಿಯನ್ನು ಮಾಡಿಕೊಳ್ಬೇಕು. ಏನು ಈ ಒಂದು ಕೃಷಿ ಮೂಲಭೂತ ಸೌಕರ್ಯ ನಿಧಿ, ಇದರ ಉದ್ದೇಶ ಏನು ಅನ್ನೋದನ್ನು ತಿಳಿಸ್ಕೊಡಿ. ಇದು ಬಹಳ ಸಂತೋಷ. ಭಾರತ ಸರ್ಕಾರದವರು ಈ ಕೃಷಿ ಮೂಲಭೂತ ಸೌಕರ್ಯಗಳೊಳಗೆ ಕುಂದು ಕೊರತೆಗಳನ್ನು ನೋಡಿ ಒಂದು ದೊಡ್ಡ ನಿಧಿಯನ್ನು ಸ್ಥಾಪಿಸಿದ್ದಾರೆ. ಇದು ನಿಧಿಯ ಮೊತ್ತ 1,00,000 ಕೋಟಿ ರೂಪಾಯಿ. ಇದು ಯಾವುದಕ್ಕೆ ಮಾಡಿದ್ದಾರೆ ಅಂದರೆ ಮೂಲಭೂತ ಸೌಕರ್ಯ, ಈ ಫಾರ್ಮ್ ಗೇಟ್ ಅಂತಂದರೆ ರೈತರ ಬಾಗಿಲಿಂದ ಅಗ್ರಿಗೇಟ್ ಮಾಡಿ ಮುಂದೆ ಮಾರಲಿಕ್ಕೆ ಅನುಕೂಲ ಆಗಂಗೆ ಈ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲಿಕ್ಕೆ ಈ ನಿಧಿ ಆಗಿದೆ. ಕರ್ನಾಟಕಕ್ಕೆ ಇದು 4,525 ಕೋಟಿ ರೂಪಾಯಿ ಅಲಾಟ್ ಆಗಿದೆ. ಇದರ ವಿಶೇಷತೆ ಏನಂದರೆ ಈ ನಿಧಿಯಿಂದ 2 ಕೋಟಿವರೆಗೆ 9% ಮ್ಯಾಕ್ಸಿಮಮ್ ಇಂಟ್ರೆಸ್ಟ್ 9% ಇಟ್ಕೊಂಡು ಇದನ್ನು ಲೋನ್ ತಗೋಬಹುದು. 2 ಕೋಟಿ ಮೇಲೆ, ಅದಕ್ಕಿಂತ ಮೇಲೆ ಲೋನ್ ತಗೊಂಡ್ರೆ ಆ ಅಮೌಂಟು 2 ಕೋಟಿವರೆಗೆ ಮಾತ್ರ ಈ ಸ್ಕೀಮ್ನೊಳಗೆ ಅದು ಎಲಿಜಿಬಲ್ ಆಗತ್ತೆ, ಉಳಿದದ್ದು ಎಲಿಜಿಬಿಲಿಟಿ ಬರೋಲ್ಲ. ಹೌದಾ. ಈಗ ಇವು ಕೃಷಿ ಮೂಲಭೂತ ಸೌಕರ್ಯ ನಿಧಿಯ ಉದ್ದೇಶ ಏನು ಸರ್? ಏನು ಇದು ರೈತರಿಗೆ ಏನು ಪ್ರಯೋಜನ, ಇದ್ರ ಬಗ್ಗೆ ಹೇಳಿ. ಹಾ, ಇದರ ಉದ್ದೇಶ ಕೃಷಿ ಮೂಲಭೂತ ಸೌಕರ್ಯಗಳನ್ನು ಕ್ರಿಯೇಟ್ ಮಾಡೋದು. ಈ ಸ್ಕೀಮು 2020-21 2029-30 ಆಪರೇಷನಲ್ ಇದೆ. ಆದರೆ ಡಿಸ್ಬರ್ಸ್ಮೆಂಟ್ ಅಂದರೆ ಲೋನು ಕೊಡೋದು 2020-21 ಮಾತ್ರ. ಆಮೇಲೆ ಇದರದು ವಿಶೇಷತೆ ಏನಂದರೆ ಈ ಸ್ಕೀಮು 9 ವರ್ಷ ಅಂತ ಹೇಳಿದ್ವಿ. 9 ವರ್ಷದೊಳಗೆ 7 ವರ್ಷ ಈ ಸ್ಕೀಮ್ ನಡೀತದೆ. ಅದರೊಳಗೆ ಮೊದಲಿನ 6 ತಿಂಗಳಿಂದ 24 ತಿಂಗಳ, ಅಂದರೆ ಮೊದಲಿನ 6 ತಿಂಗಳಿಂದ 2 ವರ್ಷದವರೆಗೆ ಇದಕ್ಕೆ ಮೊರಟೋರಿಯಂ ಅಂತ ಹೇಳ್ತಾರೆ. ಮೊರಟೋರಿಯಂ ಅಂದರೆ ರಿಪೇಮೆಂಟ್ ಹಾಲಿಡೇ. ರಿಪೇಮೆಂಟ್ ಹಾಲಿಡೇ ಅಂದರೆ ಈ ಸ್ಕೀಮು ಯಾವ ಸ್ಕೀಮ್ ಮಾಡ್ತೀವಿ, ಕೃಷಿ ತೋಟಗಾರಿಕೆ ಸ್ಕೀಮ್ಗಳು, ಮೊದಲು ನಾವು ಮ್ಯಾಂಗೋ ಇದನ್ನು ಹಚ್ಚಿದರೆ ಮೊದಲಿನ 1 ವರ್ಷ 2 ವರ್ಷ ಉತ್ಪನ್ನ ಬರಲ್ಲ. ಹಾಗಾಗಿ ರಿಪೇಮೆಂಟ್ ಹಾಲಿಡೇ ಅಂತ ಈ 6 ತಿಂಗಳಿಂದ 24 ಅಂದರೆ 6 ತಿಂಗಳಿಂದ 2 ವರ್ಷದವರೆಗೂ ರಿಪೇಮೆಂಟ್ ಹಾಲಿಡೇ. ಇದರ ಅರ್ಥ ಏನಂದರೆ ಈ ಅವಧಿಯಲ್ಲಿ ಈ ಇಂಟ್ರೆಸ್ಟ್ ಅಂದರೆ ಬಡ್ಡಿ ಮತ್ತು ಅಸಲು ಇದನ್ನ ಕೊಡೋಂಗಿಲ್ಲ, ಅದನ್ನ ಮುಂದೆ ಪೋಸ್ಟ್ಪೋನ್ ಮಾಡಿ ನಂತರ ಕೊಡೋದು, 7 ವರ್ಷದೊಳಗೆ ಎಲ್ಲ ಅಮೌಂಟು ತೀರಿಸೋದು. ಇದು ಒಂದು ವಿಶೇಷ ಸೌಲಭ್ಯ, ಈ ಇಂಟ್ರೆಸ್ಟ್ ಸಬ್ವೆನ್ಷನ್ನು ಮತ್ತು ಕ್ರೆಡಿಟ್ ಗ್ಯಾರಂಟಿ ಇದು 7 ವರ್ಷದವರೆಗೆ ಮಾತ್ರ ಇರ್ತದೆ. 7 ವರ್ಷದ ನಂತರ ಆದರೆ ಅದು ಮುಂದಿನ ಅವಧಿಯಲ್ಲಿ ಈ ಸೌಲಭ್ಯ ಇರಲ್ಲ. ಆಮೇಲೆ ಏನಾದರೂ ಬೇರೆ ಗೌರ್ಮೆಂಟು, ಭಾರತ ಸರ್ಕಾರ ಅಥವಾ ಸ್ಟೇಟ್ ಗೌರ್ಮೆಂಟು ಏನಾದರೂ ಪ್ರಾಜೆಕ್ಟ್ ಇದ್ದರೆ ಅವನ್ನ ಇದರೊಳಗೆ ಡೌಟೇಲ್ ಮಾಡ್ಬೋದು, ಇದ್ರ ಜೊತೆಗೆ ಇನ್ಕ್ಲೂಡ್ ಮಾಡ್ಬೋದು. ಆಮೇಲೆ ಇದಕ್ಕೆ ಎಲಿಜಿಬಲ್ ಯಾರು, ಪ್ರೈಮರಿ ಅಗ್ರಿಕಲ್ಚರ್ ಕೋಆಪರೇಟಿವ್ ಸೊಸೈಟೀಸು, ಮಲ್ಟಿಪರ್ಪಸ್ ಕೋಆಪರೇಟಿವ್ ಸೊಸೈಟಿ, ಮಾರ್ಕೆಟಿಂಗು, ಇಂಡಿವಿಜುವಲ್ ಫಾರ್ಮರ್ಸು, ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್, ಅಗ್ರಿ ಎಂಟರ್ಪ್ರಿನರ್ಸು, ಸ್ಟಾರ್ಟ್ಅಪ್ಸು, ಸೆಲ್ಫ್ ಹೆಲ್ಪ್ ಗ್ರೂಪು, ಎಲ್ಲರೂ ಹೆಚ್ಚು ಕಡಿಮೆ ಎಲ್ಲ ಆರ್ಗನೈಸೇಷನ್ ಕೂಡ ಇದಕ್ಕೆ ಈ ಲೋನ್ ತಗೊಳ್ಳಿಕ್ಕೆ ಎಲಿಜಿಬಿಲಿಟಿ ಇದೆ. ಆಮೇಲೆ ಈಗ ಲೆಂಡಿಂಗ್ ಇನ್ಸ್ಟಿಟ್ಯೂಟ್, ಡಾಕ್ಟರ್ ಹುಲ್ಗುರ್ ಅವರೇ, ಈ ಒಂದು ಏಕದಳ ಧಾನ್ಯ, ಹಣ್ಣು, ತರಕಾರಿ, ಎಣ್ಣೆಕಾಳು, ದ್ವಿದಳ ಧಾನ್ಯ, ಹತ್ತಿ, ಕಬ್ಬು, ಮಸಾಲೆ, ಕೋಕೋ, ಕಾಫಿ, ಗೋಡಂಬಿ, ಮತ್ತೆ ನುಗ್ಗೆಕಾಯಿ, ಚಹಾ, ರಬ್ಬರ್, ಮತ್ತೆ ಹರ್ಬ್ಸ್ ಅಥವಾ ಈಗ ಔಷಧೋಪಯೋಗಿ ಬೆಳೆಗಳು, ಸಸ್ಯಗಳು, ಈ ಎಲ್ಲ ವಿಷಯಗಳು ಕೂಡ ಈ ಒಂದು ಕೃಷಿ ಮೂಲಭೂತ ಸೌಕರ್ಯ ನಿಧಿಯಲ್ಲಿ ತಗೊಂಡ್ರೆ ಈ ಒಂದು ಬೆಳೆಗಳನ್ನು ಬೆಳಿಲಿಕ್ಕಾಗ್ಲಿ ಅಥವಾ ಈ ಬೆಳೆಗಳ ಬೆಳೆದ ಬೆಳೆಗಳ ಸಂಸ್ಕರಣೆಗಾಗ್ಲಿ ಯಾವ ತರ ಅವಕ್ಕೆ ಈ ಒಂದು ನಿಧಿ ಬಳಕೆ ಮಾಡಬೇಕು ಅನ್ನೋದು ಸೂಚಿಸಲಾಗಿದೆ ಅದರಲ್ಲಿ? ಸೂಚಿಸಲಾಗಿದೆ. ಇದು ಬಹಳ ಒಳ್ಳೆಯ ಪ್ರಶ್ನೆ. ಈಗ ನಾವು ಹೆಚ್ಚು ಕಡಿಮೆ ಸೀರಿಯಲ್ಸ್ ಜಾಸ್ತಿ ಬೆಳಿತೀವಿ, ಅಂದರೆ ರಾಗಿ, ಜೋಳ, ಆಮೇಲೆ ಪ್ಯಾಡಿ ಇಂಥವೆಲ್ಲ ಮಾಡ್ತೀವಿ. ಇದಕ್ಕೆ ಎದೆದಕ್ಕೆ ಯೂಸ್ ಮಾಡ್ಬೋದು ಅಂತಂದ್ರೆ ಪ್ರೈಮರಿ ಪ್ರೊಸೆಸಿಂಗ್ ಅಂತ ಹೇಳ್ತೀವಿ, ಪ್ರಾಥಮಿಕ ಪ್ರೊಸೆಸಿಂಗು ಸಂಸ್ಕರಣೆ ಬಗ್ಗೆ ಇದಕ್ಕೆ ಇದೆ. ಇದರೊಳಗೆ ಏನೇನು ಮಾಡ್ಬೋದು ಅಂದರೆ ಸೀರಿಯಲ್ಸ್ ತೊಗೊಂಡ್ರೆ, ಅಂದರೆ ರಾಗಿ ಅಥವಾ ಜೋಳ ಅಥವಾ ವೀಟು, ಪ್ಯಾಡಿ ಇದರೊಳಗೆ ತೊಗೊಂಡ್ರೆ ಇದರೊಳಗೆ ನಮಗೆ ಕ್ಲೀನಿಂಗ್ ಅಂದರೆ ಸ್ವಚ್ಛ ಮಾಡಲಿಕ್ಕೆ, ಡಿಸ್ಟೋನಿಂಗ್ ಕಲ್ಲು ತೆಗಿಲಿಕ್ಕೆ, ಸಾಲ್ಟಿಂಗ್ ಅಂದರೆ ಸೆಪ್ರೇಟ್ ಮಾಡಲಿಕ್ಕೆ, ಗ್ರೇಡಿಂಗ್, ಹಲ್ಲಿಂಗ್, ಮಿಲ್ಲಿಂಗ್, ಪೌಂಡಿಂಗು, ಗ್ರೈಂಡಿಂಗ್, ಟೆಂಪರಿಂಗ್, ಪಾರ್ಬಾಯ್ಲಿಂಗ್, ಸೋಕಿಂಗ್, ಡ್ರೈಯಿಂಗ್, ಸೀವಿಂಗ್, ಇರಾಡಿಯೇಷನ್, ಇವು ಪ್ರೈಮರಿ ಪ್ರೊಸೆಸಿಂಗ್ ಯೂನಿಟ್ಸು. ಇದಕ್ಕೆಲ್ಲ ಈ ವ್ಯವಸ್ಥೆಯಲ್ಲಿ ಅನುಕೂಲತೆಗಳಿದ್ದಾವೆ. ಅದೇ ರೀತಿ ನಾವು ಫ್ರೂಟ್ಸ್ ವೆಜಿಟೇಬಲ್ಸ್ ತೊಗೊಂಡ್ರೆ ಆ ಫ್ರೂಟ್ಸ್ ವೆಜಿಟೇಬಲ್ಸ್ ಒಳಗೆ ಏನು ಮಾಡ್ಬೋದು, ವಾಷಿಂಗು, ಕ್ಲೀನಿಂಗು, ಡ್ರೈಯಿಂಗು, ಸಾಲ್ಟಿಂಗು, ಗ್ರೇಡಿಂಗು, ಬ್ಲ್ಯಾಂಚಿಂಗು, ಆಮೇಲೆ ಇರ್ತದೆ ಆಯಿಲ್ ಸೀಡ್ಸ್ನೊಳಗೆ ಮತ್ತೇನು ಮಾಡ್ಬೋದು, ಕ್ಲೀನಿಂಗು, ಡಿಸ್ಟೋನಿಂಗು, ಡಿಹಸ್ಕಿಂಗು. ಡಿಹಸ್ಕಿಂಗ್ ಭಾಳ ಇಂಪಾರ್ಟೆಂಟ್ ಆಯಿಲ್ ಸೀಡ್ಸ್ನೊಳಗೆ. ಡಿಕಾಲ್ಟಿಕೇಟಿಂಗ್ ಶೇಂಗಾ ಫಾರ್ ಎಕ್ಸಾಂಪಲ್ ಡಿಕಾಲ್ಟಿಕೇಟ್ ಮಾಡ್ಬೇಕಾಗತ್ತೆ. ವಿನ್ನೋವಿಂಗ್ ಅಂದ್ರೆ ತೂರುದು ಹೊಲಸೆಲ್ಲ ತೆಗಿಲಿಕ್ಕೆ. ಅಂದ್ರೆ ಇವುಗಳ ಮಷಿನ್ ಖರೀದಿ ಮಾಡ್ಕೊಂಡು ನಾವು ಅಲ್ಲಿ ಮಾಡ್ಬೇಕೇನು ಸರ್, ಅದು ಯೂನಿಟ್ ಹಾಕೋಬೇಕಾ ಹೇಗೆ? ಹೌದೌದು, ಮಷಿನ್ ಈ ಹಣ ಹೇಳಿ, ಈ ಹಣ ಉಪಯೋಗ ಮಾಡಿಕೊಂಡು ಅಂದ್ರೆ ಅದು ದೊಡ್ಡ ಇದು ಇದೆ. ಈಗ ಈ ಹಣ ಬರಬೇಕಾದ್ರೆ ನಾವು ಬ್ಯಾಂಕ್ ಜೊತೆಗೆ ಬ್ಯಾಂಕ್ ಮೂಲಕ ನಾವು ಹೋಗ್ಬೇಕಾಗತ್ತೆ. ನಾ ಹೇಳಿದ್ನಲ್ಲ, ಲಿಸ್ಟ್ ಮಾಡಿದ್ನಲ್ಲ, ಪ್ರೈಮರಿ ಅಗ್ರಿಕಲ್ಚರ್ ಕೋಆಪರೇಟಿವ್ ಸೊಸೈಟಿ, ಕಮರ್ಷಿಯಲ್ ಬ್ಯಾಂಕು, ಇವ್ರ ಜೊತೆಗೆಲ್ಲ ಹೋಗ್ಬೇಕಾಗತ್ತೆ. ನೀವು ಯಾವ ಬ್ಯಾಂಕಿಗೆ ಬ್ಯಾಂಕ್ ಥ್ರೂ ನೀವು ವ್ಯವಹಾರ ಮಾಡ್ಬೇಕಂತೀರಿ, ಆ ಬ್ಯಾಂಕಿಗೆ ನೀವು ಡಿಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಕೊಡ್ಬೇಕು. ಫಾರ್ ಎಕ್ಸಾಂಪಲ್, ನೀವು ಭತ್ತ ಬೆಳಿತೀರಲ್ಲ, ಭತ್ತನ ನಾವು ಸಂಸ್ಕರಣೆ ಮಾಡ್ಬೇಕಾದ್ರೆ ಅದಕ್ಕೆ ಫಸ್ಟ್ ಏನ್ ಮಾಡ್ಬೇಕು, ಕ್ಲೀನಿಂಗ್ ಮಾಡ್ಲಿಕ್ಕೆ, ಆಮೇಲೆ ಡಿಸ್ಟೋನಿಂಗ್ ಕ್ಲೀನರ್, ಡಿಸ್ಟೋನಿಂಗ್, ಆಮೇಲೆ ಡಿಹಸ್ಕಿಂಗ್ ಅದೆಲ್ಲ ಮಾಡ್ಬೇಕು, ಆಮೇಲೆ ಹಿಟ್ ಮಾಡ್ಲಿಕ್ಕೆ ಅಥವಾ ಪ್ಯಾರ್ ಬಾಯ್ಲಿಂಗ್, ಇವಕ್ಕೆಲ್ಲ ಯೂನಿಟ್ಗೆ ನೀವು ಒಂದು ದೊಡ್ಡ ಡಿಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಅಂತ ಹೇಳ್ತಾರೆ. ಕೃಷಿ ಮೂಲಭೂತ ಸೌಕರ್ಯ ನಿಧಿ ಬಳಸಬೇಕಂದ್ರೆ ಈ ಒಂದು ಇದಕ್ಕೆ ಪ್ರಾಜೆಕ್ಟ್ ತಯಾರು ಮಾಡಬೇಕು, ಅದಕ್ಕೊಂದು ಡಿಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಬೇಕು, ಮಾಡಿ ಅದನ್ನ ಬ್ಯಾಂಕಿಗೆ ಕೊಡ್ಬೇಕು. ಬ್ಯಾಂಕಿಗೆ ಕೊಟ್ರೆ ಅವರು ಏನ್ ಮಾಡ್ತಾರೆ ಅಂದ್ರೆ, ಬ್ಯಾಂಕಿಗೆ ಕೊಟ್ರೆ ಅವರು ಗವರ್ಮೆಂಟ್ ಆಫ್ ಇಂಡಿಯಾದೊಳಗ ಪಿ ಎಂ ಒದೊಳಗ ಎಎಫ್ ಅಂತ ಒಂದು ಯೂನಿಟ್ ಇದೆ, ಆ ಎಎಫ್ ಗೆ ಕಳಿಸ್ತಾರೆ. ಅದು ಒಂದು ಪ್ರೊಸೀಜರ್ ಇದೆ, ಆ ಪ್ರೊಸೀಜರ್ ಪ್ರಕಾರ ಹೋಗ್ತಾರೆ. ಅವ್ರು ಏನೇನ್ ಮಾಡ್ಬೇಕಂದ್ರೆ, ಆ ಅಪ್ಲಿಕೇಶನ್ ರಿಜಿಸ್ಟರ್ ಮಾಡ್ಬೇಕು ಆನ್ಲೈನ್ ಪೋರ್ಟಲ್ ನೊಳಗೆ, ಅಗ್ರಿ ಇನ್ಫ್ರಾ ಡಾಟ್ ಡಾಕ್ ಡಿ ಒ ಸಿ ಡಾಟ್ ಗೌರ್ಮೆಂಟ್ ಇನ್ ಅಂತ ಆ ವೆಬ್ಸೈಟ್ ನೊಳಗೆ ಇದನ್ನ ಮಾಡ್ಬೇಕು. ಆಮೇಲೆ ಅಪ್ಲಿಕೇಂಟ್ಸ್ ಲಾಗಿನ್ ಮಾಡಿ ಆನ್ಲೈನ್ ಅಪ್ಲೈ ಮಾಡ್ಬೇಕು ಆನ್ಲೈನ್ ಪೋರ್ಟಲ್ ನೊಳಗೆ. ಆಮೇಲೆ ಪಿ ಎಂ ಯು ಆಫ್ ಎಎಫ್ ವೆರಿಫೈ ದಿ ಅಪ್ಲಿಕೇಶನ್, ಅದನ್ನ ಅಪ್ಲಿಕೇಶನ್ ನೋಡಿ ಅದನ್ನ ದೆನ್ ಅವರು ಏನ್ ಮಾಡ್ತಾರೆ ಅಂದ್ರೆ, ಅಪ್ಲಿಕೇಶನ್ ಮತ್ತು ಡಿಪಿಆರ್, ಡಿಪಿಆರ್ ಅಂದ್ರೆ ಡಿಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್, ಅದನ್ನ ಅವರು ನೀವು ಯಾವ ಫೈನಾನ್ಸಿಂಗ್ ಇನ್ಸ್ಟಿಟ್ಯೂಟ್ ಅಥವಾ ಬ್ಯಾಂಕಿಗೆ ನೀವು ಲೋನ್ ತಗೊಳ್ತೀರಿ ಅವರಿಗೆ ಕಳಿಸ್ತಾರೆ. ಅವ್ರಿಗೆ ಕಳಿಸಿದ ಮೇಲೆ ಅವ್ರ ಬ್ಯಾಂಕ್ ಅವರು ಲಾಗಿನ್ ಮಾಡಿ ಅದನ್ನ ಕಂಪ್ಲೀಟ್ ಎಲ್ಲ ಸ್ಕ್ರೂಟ್ನಿ ಮಾಡ್ತಾರೆ, ಅವರ ಪ್ರೊಸೀಜರ್ ಪ್ರಕಾರ ಸ್ಕ್ರೂಟ್ನಿ ಮಾಡಿ ಅದನ್ನ ಸ್ಯಾಂಕ್ಷನ್ ಕೊಡ್ತಾರೆ. ಇಫ್ ಇಟ್ ಈಸ್ ಆಲ್ ರೈಟ್ ಅಂದರೆ ಎಲ್ಲ ಅವರವ್ರ ಪ್ಯಾರಾಮೀಟರು ಎಲ್ಲ ನಿಮಗೆ ಏನು ಬೆನಿಫಿಷರಿ ಯೋಗ್ಯದಾನ ಕೊಡಲಿಕ್ಕೆ ಲೋನ್ ಕೊಡಲಿಕ್ಕೆ ಅಂತ ಎಲ್ಲ ವಿಚಾರ ಮಾಡಿ ಅದನ್ನ ಆನ್ಲೈನ್ ಸ್ಯಾಂಕ್ಷನ್ ಮಾಡ್ತಾರೆ. ಸ್ಯಾಂಕ್ಷನ್ ಮಾಡಿ ಆ ನಂತರ ವಿತ್ ಇನ್ 60 ಡೇಸ್ ಈ ಅಮೌಂಟ್ನ ಡಿಸ್ಪರ್ಸ್ ಮಾಡ್ತಾರೆ. ಆಮೇಲೆ ನಿಮ್ಗೆ ಅಮೌಂಟ್ ಬರುತ್ತೆ. ಆ ರೀ ಆ ಅಮೌಂಟ್ನಿಂದ ನೀವು ಬೇರೆ ಬೇರೆ ನೀವೇನು ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ನೊಳಗೆ ಏನೇನು ಬರೆದಿರ್ತೀರಲ್ಲ, ಕ್ಲೀನಿಂಗು ಅಥವಾ ಡಿ ಸ್ಟೋನಿಂಗು ಇಂಥವೆಲ್ಲ ಮಷಿನರಿ ತೊಗೊಂಡು ಅವನ್ನ ಇನ್ಸ್ಟಾಲ್ ಮಾಡಬೇಕು. ಹುಲ್ಗುರು ಸರ್, ನಮ್ಗೆ ಇಲ್ಲಿ ಒಂದು ಡೌಟ್ ಏನಂದ್ರೆ, ಈಗ ರೈತರಾದವರು ತಮ್ಮ ಮನೆಯಲ್ಲಿ ಈಗ 1 ಎಕರೆ 2 ಎಕರೆ ಹೀಗೆ ಭತ್ತದ ವ್ಯವಸ್ಥೆ ಇರ್ತದೆ, ಮತ್ತು ಭತ್ತನ ತಾವು ಎಲ್ಲ ಬೆಳೆ ಬೆಳ್ಕೊಂಡು ಅದನ್ನ ಕಟಾವು ಮಾಡಿ ಒಟ್ಟು ಹಾಕಿ ತಯಾರು ಮಾಡ್ತಾರೆ, ಕಣದಲ್ಲಿ ತಯಾರು ಮಾಡ್ತಾರೆ, ಭತ್ತದಲ್ಲಿ ತುಂಬಿ ಮತ್ತೆ ಅವರು ಮಿಲ್ಲಕ್ಕೆ ಒಯ್ದು ಬಿಡ್ತಾರೆ. ಈ ಪದ್ಧತಿ ಇತ್ತು ಇಷ್ಟು ದಿನ, ಈಗ ನೀವು ಹೇಳೋದು ಯಾವ ಪದ್ಧತಿ? ನಾವು ಹೇಳೋದು ಏನಂದ್ರೆ, ಇವಾಗ ಇತ್ತೀಚೆಗೆ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಅಂತ ಬಂದಿದ್ದಾವೆ. ಅವ್ರೇನ್ ಮಾಡ್ತಾರಂದ್ರೆ, ಏನು 1,000 ಶೇರ್ ಹೋಲ್ಡರ್ಸ್ ಇದ್ರೆ ಮೆಂಬರ್ಸ್ ಫಾರ್ಮರ್ ಪ್ರೊಡ್ಯೂಸರ್ಸ್, ಅವ್ರ ಕಡೆಯಿಂದ ಎಲ್ಲ ಈ ಭತ್ತನ ಖರೀದಿ ಮಾಡ್ತಾರೆ, ಖರೀದಿ ಮಾಡಿ ಶೇಖರಣೆ ಮಾಡ್ತಾರೆ. ಶೇಖರಣೆ ಮಾಡಿ ಆ ಎಫ್ ಪಿ ಒ ಈಗ 1 ಎಕರೆ 2 ಎಕರೆದವರು ಮಾಡುವಂತ ಕೆಲಸ ಅಲ್ಲಿದ್ದು 2 ಕೋಟಿ ಲೋನ್ ತಗೊಳ್ಳೋದು. ಈ ಎಫ್ ಪಿ ಒ ಒಂದು ಹಳ್ಳಿಗೆ 100 ಅಥವಾ ಒಂದು ದೊಡ್ಡ ಹಳ್ಳಿಗೆ 500 ಫಾರ್ಮರ್ಸ್ ಇದ್ರೆ 500 ಫಾರ್ಮರ್ಸ್ ಒಬ್ಬೊಬ್ಬರ ಕಡೆಯಿಂದ ಒಂದು 10 ಕ್ವಿಂಟಾಲ್ ತಗೊಂಡ್ರಿ ಅಂತ ತಿಳ್ಕೊಳ್ರಿ. 10 ಕ್ವಿಂಟಾಲ್ ಅಂದ್ರೆ 500 ಫಾರ್ಮರ್ಗೆ 50,000 ಕ್ವಿಂಟಲ್ ಎಷ್ಟಾಗತ್ತೆ. ಅದನ್ನ ತಗೊಂಡು ಅವರು ಶೇಖರಣೆ ಮಾಡಿಕೊಂಡು ದೆನ್ ದೇ ವಿಲ್ ಹ್ಯಾವ್ ಟು ಪ್ರೊಸೆಸ್ ಪ್ರೈಮರಿ ಪ್ರೊಸೆಸಿಂಗ್ ಮಾಡಬೇಕು. ಪ್ರೈಮರಿ ಪ್ರೊಸೆಸಿಂಗ್ ಮಾಡಬೇಕಾದ್ರೆ ಅದನ್ನ ಡಿ ಸ್ಟೋನಿಂಗು ಅದನ್ನ ಕ್ಲೀನಿಂಗು ನಾ ಏನು ಹೇಳಿದ್ನಲ್ಲ ಆ ಪ್ರೊಸೀಜರ್ ಅಡಾಪ್ಟ್ ಮಾಡಿ ಅದನ್ನ ಪ್ರೊಸೆಸ್ ಮಾಡಬೇಕು. ಅದ ನಂತರ ಹಿಟ್ಟು ಮಾಡಬಹುದು ಅಥವಾ ಪ್ಯಾರಬಾಯ್ಲ್ ಮಾಡಿ ಮಾರಬಹುದು ಅಥವಾ ಅದನ್ನ ಏನು ಡಿಹಸ್ಕ್ ಮಾಡಿ ಅಕ್ಕಿ ಅಂತ ಮಾಡಬಹುದು ಅಥವಾ ಹಿಟ್ಟು ಅಂತ ಮಾಡಬಹುದು. ಮತ್ತೆ ಬೇಕಾದ್ರೆ ಅವಲಕ್ಕಿ ಅಥವಾ ಮಂಡಾಳ ಅಂದ್ರೆ ಚುರುಮರಿ ಈ ರೀತಿ ಪ್ರೊಸೆಸ್ ಮಾಡಿ ಮಾರಬಹುದು. ಇದಕ್ಕೆಲ್ಲ ಈ ವ್ಯವಸ್ಥೆಯಲ್ಲಿ ಅನುಕೂಲತೆಗಳಿವೆ. ಇದನ್ನ ಬಹಳ ಜನರಿಗೆ ಈ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡು ಅಥವಾ ಕೃಷಿ ಮೂಲಭೂತ ಸೌಕರ್ಯದ ನಿಧಿ ಇದ್ರ ಬಗ್ಗೆ ಬಹಳ ಜನರಿಗೆ ಗೊತ್ತಿಲ್ಲಲ್ಲ. ಈಗ ನೋಡಿ ಸರ್, ಈಗ ನಾವು ಪರಂಪರಾಗತವಾಗಿ ಏನ್ ಪದ್ಧತಿ ಬಂದಿದೆ, ಭತ್ತ ಬೆಳೀತಾರೆ, ಬೆಳೆದ ಮೇಲೆ ಅದನ್ನ ತಾವು ಮಿಲ್ಲಿ ಕಳಿಸ್ತಾರೆ, ಮಿಲ್ಲಿ ಕಳಿಸಿ ಮತ್ತೆ ಅಕ್ಕಿ ಮಾಡ್ಕೊಂಡ್ ಬರ್ತಾರೆ. ಈಗ ರೈತ ಬಂದವರಿಗೆ ಇದರಲ್ಲಿ ಏನು ವ್ಯತ್ಯಾಸ ಕಂಡು ಬರ್ತದೆ ನೀವು ಹೇಳೋದು? ವ್ಯತ್ಯಾಸ ಕಂಡು ಬರ್ತದೆ ಅಂದ್ರೆ, ಇದನ್ನ ನೀವು ಸಣ್ಣ ರೈತರಿರ್ತಾರಲ್ಲ 2 ಎಕರೆ 1 ಎಕರೆ ಬೆಳೆದವರು, ಅವರು ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಅವ್ರಿಗೆ ಮೆಂಬರ್ ಆಗಬೇಕು. ಅವರು ತಮ್ಮ ಹಳ್ಳಿಯೊಳಗಿರೋ ಫಾರ್ಮರ್ ಪ್ರೊಡ್ಯೂಸ್ ಎಲ್ಲ ಪ್ರತಿಯೊಂದು ಹಳ್ಳಿಗೂ ಈಗ ಒಂದೊಂದು ಎಫ್ ಪಿ ಒ ಅಂತ ಬಂದಿದೆ. ಅದರ ಸದಸ್ಯರಾಗಿ 1,100-1,000 ರೂಪಾಯಿ ಕೊಟ್ಟರೆ ಸದಸ್ಯರಾಗಬೇಕು. ಮೆಂಬರ್ ಪ್ರೊಡ್ಯೂಸ್ನ ಎಫ್ ಪಿ ಒ ಪರಿಚಯ ಮಾಡಿ ಈ ರೀತಿ ಸ್ಕೀಮ್ ಅಳವಡಿಸಿಕೊಂಡು ಅವರು ಪ್ರೊಸೆಸ್ ಮಾಡಿ ರೈತರಿಗೆ ಅನುಕೂಲ ಆಗುವಷ್ಟು. ಅನುಕೂಲ ಯಾವ ಥರ ಆಗ್ತದೆ? ಅನುಕೂಲ ಅಂದರೆ, ನೀವು ಏನು ಸುಮ್ಮನೆ ಹೋಗಿ ಅಕ್ಕಿ ಮಾರ್ತೀರಾ ಅಥವಾ ಭತ್ತ ಮಾರ್ತೀರಾ, ಅದ್ರ ಬದಲಿ ಅದನ್ನೇ ಹಿಟ್ಟು ಅಥವಾ ಪ್ಯಾರಬಾಯ್ಲ್ ರೈಸ್ ಮಾಡಿ ಅಥವಾ ಬೇರೆ ಚುರುಮರಿ ಮಾಡಿ ಅವಲಕ್ಕಿ ಮಾಡಿ ಮಾರಿದ್ರೆ ಎಫ್ ಪಿ ಒದವರು ಅದಕ್ಕೆ ಬಹಳ ಜಾಸ್ತಿ ವ್ಯಾಲ್ಯೂ ಅಡಿಷನ್ ಮಾಡಿದ್ರೆ ನಿಮಗೆ ಲಾಭ ಬಹಳ ಆಗತ್ತೆ. ಅದೇ ಲಾಭನ ರೈತರಿಗೆ. ಒಂದು ರೈತ ಮೂಲಭೂತ ಸೌಕರ್ಯ ನಿಧಿಯ ಉದ್ದೇಶ ಏನು? ಉದ್ದೇಶ ರೈತರಿಗೆ ಸಬಲೀಕರಣ ಮಾಡೋದು, ವ್ಯಾಲ್ಯೂ ಅಡಿಷನ್ ಮಾಡೋದು, ರೈತರ ಆದಾಯ ದ್ವಿಗುಣಗೊಳಿಸೋದು ಮೂಲ ಉದ್ದೇಶ. ರೈತರ ಆದಾಯ ದ್ವಿಗುಣಗೊಳಿಸುವುದು ಒಂದು ಭಾರತ ಸರ್ಕಾರದ ಒಂದು ಮಹಾ ಉದ್ದೇಶ. ಆ ಉದ್ದೇಶ ಈಡೇರಿಸಲಿಕ್ಕೆ ರೈತರ ಮೂಲಭೂತ ಸೌಕರ್ಯ ನಿಧಿ ಮಾಡಿದ್ದಾರೆ. ಯಾಕಂದ್ರೆ ಬಹಳ ರೈತರಿಗೆ ಏನಂದ್ರೆ, ಈ ಮೂಲಭೂತ ಸೌಕರ್ಯಗಳೇನೇ ಇಲ್ಲ, ಏನೋ ಇಲ್ದಕ್ಕೆ ಸುಮ್ಮನೆ ಮಿಲ್ಲಿ ತಗೊಂಡೋಗ್ತಾರೆ ಯಾರೋ, ಅಥವಾ ಯಾರಿಗೆ ಮಿಡ್ಲ್ ಮನಿ ಮಾರಿಬಿಡ್ತಾರೆ, ಕೈ ಬಂದಂಗೆ ಮಾರ್ತಾರೆ, ಬೆಲೆ ಸಿಗೋದಿಲ್ಲ. ಹೀಗಾಗಿ ಆಮೇಲೆ ಇಂಥವು ಆನಿಯನ್ನು ಈರುಳ್ಳಿ ಇದನ್ನು ಕೂಡ ಪ್ರೊಸೆಸ್ ಮಾಡಿದರೆ ಸಾಕಷ್ಟು ಲಾಭ ಬರ್ತದೆ. ಹಾಗಾಗಿ ಈ ವೆಜಿಟೇಬಲ್ಸು, ಔಷಧೀಯ ಗುಣಧರ್ಮಗಳು, ಆಮೇಲೆ ಸ್ಪೈಸಸ್, ತೋಟಗಾರಿಕೆ ಬೆಳೆಗಳು, ವೆಜಿಟೇಬಲ್ಸು, ಫ್ರೂಟ್ಸು ಇವೆಲ್ಲ 1 ದಿವಸ 2 ದಿವಸ ಒಳಗೆ ಕೆಟ್ಬಿಡ್ತಾವೆ. ಅದನ್ನು ಕಡಿಮೆ ಮಾಡಿಸಲಿಕ್ಕೆ 30%ಗಿಂತ ಜಾಸ್ತಿ ಹಣ್ಣು ಹಂಪ್ಲ ಬಹಳ ಕೆಟ್ಟ ಹೋಗ್ಬಿಡ್ತಾವೆ. ಕೋಲ್ಡ್ ಚೇನು ಅದಕ್ಕೆಲ್ಲ ಈ ಪ್ರೊಜೆಕ್ಟ್ ನೊಳಗ ಫೆಸಿಲಿಟಿ ಇದಾವೆ. ಕೋಲ್ಡ್ ಚೇನ್ ಮಾಡಬಹುದು, ಎಸ್ಟಾಬ್ಲಿಷ್ಮೆಂಟ್ ಮಾಡಬಹುದು. ಈ ಎಲ್ಲ ಫೆಸಿಲಿಟಿ ತಗೊಂಡು ನಾವು ರೈತರು ಮಾಡಿದ್ರೆ ಇದು ಬಹಳ ಅದ್ಭುತವಾದ ಒಂದು ಸ್ಕೀಮು. ಭಾರತ ಸರ್ಕಾರ ಈ ಎಷ್ಟೋ 30-40% ವೇಸ್ಟ್ ಆಗೋದನ್ನ, ಫಾರ್ ಎಕ್ಸಾಂಪಲ್ ಈರುಳ್ಳಿ ತಗೊಳ್ಳಿ, ಅದರೊಳಗೆ 50%ಗಿಂತ ಜಾಸ್ತಿ ವೇಸ್ಟ್ ಆಗುತ್ತೆ. ಯಾಕಂದ್ರೆ ದಿವಸ ದಿವಸ ಅದು ಸಬರ ತಕೊಂತ ಹೋಗುತ್ತೆ. ಅದನ್ನೇ ಪ್ರೊಸೆಸ್ ಮಾಡಿ ಈರುಳ್ಳಿ ಪೇಸ್ಟ್ ಮಾಡಿ ಅಥವಾ ಈರುಳ್ಳಿ ಶೇಖರಣೆ ಮಾಡಿ ಅದನ್ನ ಮಾಡಿದ್ರೆ ಇವನ್ನು ಇದನ್ನು ಮಾಡಬಹುದು. ಇದು ಇನ್ನೊಂದು ಡಾಕ್ಟರ್ ಹುಲ್ಗೂರ್ ಸರ್ ಅವರೇ, ಇದು ಮಳೆಗಾಲದಲ್ಲಿ ಭತ್ತ ಮತ್ತೆ ಇದು ಜೋಳ ಇದು ಕಟಿಂಗ್ ಮಾಡಿದಾಗ ಅದು ಆರಿ ಹಾಕ್ಲಿಕ್ಕೆ ಬರಲ್ಲ, ಅಂದ್ರೆ ಅದು ಮಳೆ ನೀರಿಗೋ ಅಥವಾ ಹಿಂಗೇನೋ ನೀರು ತಾಗಿ ಅದು ಅರ್ಧ ಇದು ಮುಗ್ಗು ಬಿಡುತ್ತದೆ. ಅಂತ ವೇಳೆ ಇದು ಕೆಲಸಕ್ಕೆ ಬರ್ತದೆ. ನೀವು ಮಾಡಬೇಕು ಹೇಳಿ ಆ ಬಗ್ಗೆ. ಆಕ್ಚುಲಿ ಸ್ಟೋರೇಜ್ ಗೋಡೌನ್ ಅದನ್ನ ಕಟ್ಟಬಹುದು, ಗೋಡೌನ್ ಮಾಡ್ಕೋಬಹುದು ಮಾಡ್ಕೋಬಹುದು ನೀವು ಊರಲ್ಲಿ ಮಾಡ್ಕೋಬಹುದು ತಮ್ಮ ತಮ್ಮ ಊರಲ್ಲೇ ಮಾಡ್ಕೋಬಹುದು. ಸ್ಟೋರೇಜ್ ಗೋಡೌನ್ ದೊಳಗ ಇದೇನು ಮಳೆ ಬಂದಾಗ ಸಿಲುಕಿದೆ ಹೆಸರು ಎಕ್ಸಾಂಪಲ್ ಹೆಸರು ಬಹಳ ವೇಸ್ಟ್ ಆಗಿಬಿಡುತ್ತೆ ಮಳೆ ಬಂದ ಮಳೆಗಾಲದೊಳಗ. ಹಾರ್ವೆಸ್ಟಿಂಗ್ ಬರುತ್ತೆ ಒಂದೊಂದು ಊರಲ್ಲಿ ಒಂದೊಂದು ಪದ್ಧತಿ, ಇದು ಸಮಸ್ಯೆನ ನಮ್ಮ ರೈತರು ಎದುರಿಸ್ತಾ ಇದ್ದಾರೆ. ಅದನ್ನ ತಗೊಂಬಂದು ನಾವು ಈ ಗೋಡೌನ್ ದೊಳಗೆ ಹಾಕಿ ಅದನ್ನ ಹಾರೆ ಹಾಕಿ ಅದನ್ನ ಡ್ರೈ ಮಾಡಿ ಆಮೇಲೆ ಅದನ್ನ ಕಾಳು ತಗದು ಆಮೇಲೆ ಅದನ್ನ ಬೇಳೆ ಮಾಡಿ ಮಾರಿದ್ರೆ ನಮ್ಮ ರೈತರಿಗೆ ಬಹಳ ಅನುಕೂಲವಾದ ಪರಿಸ್ಥಿತಿ ಸಿಗ್ತದೆ. ಇದಷ್ಟೇ ಅಲ್ಲ, ಕೆಲವೊಂದ್ ಕಡೆ ಈಗ ಎತ್ತು ಮತ್ತೆ ಎಮ್ಮೆಗಳಿಗೆ ಬೇಕಾದ ಮೇವಿನ ಒಂದು ಇದು ಹುಲ್ಲು ಕೂಡ ಈ ಒಂದು ಜಾಸ್ತಿ ಮಳೆ ನೀರಿಗೆ ಅಥವಾ ಅಕಾಲಿಕ ಮಳೆಗೆ ತುತ್ತಾಗಿ ಆ ಹುಲ್ಲು ಕೂಡ ನಾಶ ಆಗ್ಬಿಡ್ತದೆ, ಪ್ರಾಣಿಗಳಿಗೆ ತಿನ್ನಲು ಯೋಗ್ಯ ಆಗದೆ ಇದ್ದಂಗೆ ಆಗ್ಬಿಡ್ತದೆ. ಅದನ್ನು ಕೂಡ ಶೇಖರಣೆ ಮಾಡಿ ಇಡುವಂತ ಸೈಲೇಜ್ ಅಂತ ಮಾಡಿ ಅದನ್ನ ಶೇಖರಣೆ ಮಾಡಿ ಅದಕ್ಕೆ ಉಪ್ಪು ಹಾಕಿ ಬೆಲ್ಲ ಹಾಕಿ ಅದನ್ನ ಇದನ್ ಮಾಡಿದ್ರೆ ದೊಡ್ಡ ಪ್ರಮಾಣದಲ್ಲಿ ಅದಕ್ಕೂ ಕೂಡ ಇಲ್ಲಿ ಲೋನ್ ವ್ಯವಸ್ಥೆ ಇದೆ. ಈ ಕೃಷಿ ಮೂಲಭೂತ ಸೌಕರ್ಯ ಯೋಜನೆ ಇದೆ. ಇದು ಪ್ರಾಥಮಿಕ ಕೋಆಪರೇಟಿವ್ ಸೊಸೈಟಿ ಅವರು ಕೊಡ್ತಾರೆ ಮತ್ತೆ ಉಳಿದ ಬ್ಯಾಂಕ್ ನಲ್ಲೂ ಕೊಡ್ತಾರೆ. ಅದು ನೀವು ಪ್ರಾಜೆಕ್ಟ್ ಅನ್ನ ತಯಾರು ಮಾಡಬೇಕು, ಪ್ರಾಜೆಕ್ಟ್ ಡೀಟೇಲ್ ಪ್ರಾಜೆಕ್ಟ್ ಮಾಡಬೇಕು. ಅದಕ್ಕೆ ಮಾಡ್ಲಿಕ್ಕೆ ಈ ರಿಟೈರ್ಡ್ ಬ್ಯಾಂಕ್ ಅಧಿಕಾರಿಗಳು ಇರ್ತಾರಲ್ಲ, ಕಮರ್ಷಿಯಲ್ ಬ್ಯಾಂಕ್ ಇಂದ ರಿಟೈರ್ ಆದವರು ಅಥವಾ ನಬಾರ್ಡ್ ಇಂದ ರಿಟೈರ್ ಆದವರು ಅವರು ಹೆಲ್ಪ್ ಮಾಡ್ತಾರೆ. ಅವ್ರು ಫೀಸ್ ಚಾರ್ಜ್ ಮಾಡ್ತಾರೆ, ಫೀಸ್ ಚಾರ್ಜ್ ಮಾಡಿ ನಿಮಗೆ ಸ್ಥಳೀಯವಾಗಿ ಒಂದು ಯಾವುದೋ ಒಂದು ಊರಲ್ಲಿ ಒಬ್ಬ ರೈತ ಇರ್ತಾನೆ ಅಥವಾ ರೈತ ಮಹಿಳೆ ಇರ್ತಾರೆ, ಅವರು ಏನೋ ಒಂದು ಮಾಡ್ಬೇಕಂತ ಈ ತರ ಇರ್ತದೆ ಅವರಿಗೆ, ಅವರು ಅಲ್ಲಿ ಹತ್ತಿರದಲ್ಲಿ ಯಾರು ಲಭ್ಯ ಇರಬಹುದು ಅವರಿಗೆ ಸಾಮಾನ್ಯವಾಗಿ ಓದಿದ ಟೀಚರ್ ಗಳನ್ನ ಇದು ಮಾಡಬಹುದಾ ಅಥವಾ ಟೀಚರ್ ಪದವೀಧರ ಇವ್ರ ಜೊತೆ ಆಗಬಹುದಾ, ಅದು ಹೇಗೆ? ಇದು ನಿವೃತ್ತರೇ ಎಲ್ಲ ಸಿಗಲ್ಲ ಎಲ್ಲ ಕಡೆನು, ಈಗ ಎಲ್ಲಾಗತ್ತೆ ತಾಲೂಕು ಅಥವಾ ಈಗ ಕಂಪ್ಯೂಟರ್ ಸೆಂಟರ್ ಹೋಗಿ ಮಾಡಬಹುದು. ಕಂಪ್ಯೂಟರ್ ಸೆಂಟರ್ ನೊಳಗ ಜನ ಈಗ ಕೆಲವೊಂದು ಮಾಡಲ್ ಇರ್ತಾವು, ಆ ಮಾಡಲ್ ನೊಳಗೆ ಇದನ್ನ ಫಿಟ್ ಮಾಡಿ ಇದ್ ಮಾಡಿಕೊಡ್ತಾರೆ. ಪ್ರಯತ್ನ ಮಾಡಿದ್ರೆ ಇದ್ರೊಳಗ ಸಾಕಷ್ಟು ಲಾಭ ಇದೆ. ಈಗ ಸುಮ್ಮನೆ ನೀವು ಜೋಳ ಅಂತ ಹೇಳ್ತಾ ಇದ್ರಿ, ಸುಮ್ಮನೆ ಜೋಳ ತೆಗೆದು ಮಾರಿದ್ರೆ 2,000-2,500 ಬರ್ತದೆ ಒಂದು ಕ್ವಿಂಟಲ್ಗೆ. ಅದನ್ನೇ ಹಿಟ್ಟು ಮಾಡಿ ಅಥವಾ ಬೇರೆ ಬೇರೆ ಪದಾರ್ಥ ಮಾಡಿ ಮಾರಿದರೆ ಅಥವಾ ಸೂಜಿ ಮಾಡಿ ಅಥವಾ ರವಾ ಮಾಡಿ ಮಾರಿದರೆ ಅದು ಇನ್ನೂ 4 ಪಟ್ಟು ಹಣ ಬರ್ತದೆ. ಅದನ್ನು ನೀವು ಎಕ್ಸ್ಪೋರ್ಟ್ ಕೂಡ ಮಾಡಬಹುದು. ಭಾಳ ಭಾಳ ಆರ್ಗನೈಸೇಷನ್ಸ್ ಇದಾವೆ ಎಕ್ಸ್ಪೋರ್ಟ್ ಮಾಡಲಿಕ್ಕೆ. ಅವರು ಕಲೆಕ್ಟ್ ಮಾಡಿ ಹುಬ್ಳಿಯೊಳಗೆ ಇಂಥ ಊರೊಳಗೆಲ್ಲ ದೊಡ್ಡ ದೊಡ್ಡ ಆರ್ಗನೈಸೇಷನ್ ಇದಾವೆ ಈಗ, ಅವ್ರು ಎಕ್ಸ್ಪೋರ್ಟ್ ಮಾಡಲಿ. ದೇಶಪಾಂಡೆ ಫೌಂಡೇಶನ್ನು ಅವರೆಲ್ಲ ಹೆಲ್ಪ್ ಮಾಡ್ತಾರೆ ಈ ಸಂಸ್ಕರಣೆಗೆ. ಆ ರೀತಿ ಮಾಡಿ ಎಕ್ಸ್ಪೋರ್ಟ್ ಮಾಡಬೇಕು. ಅಂದ್ರೆ ನೀವು ಪ್ರತಿಯೊಂದು ಊರಲ್ಲೂ ನಿಮ್ಗೆ ಏನೇನು ಅವಶ್ಯಕತೆ ಇದೆಯೋ ನಿಮ್ ಕಂಡು ಬರ್ತದೋ ನೀವು ಮಾಡ್ಕೋಬಹುದು ಮಾಡ್ಕೋಬಹುದು. ನಿಮ್ ಲಬ್ಬಲ್ಲಿರೋ ಹುಲ್ಲನ್ನ ಶೇಖರಣೆ ಮಾಡ್ಕೊಂಡು ಶೇಖರಣೆ ಮಾಡಬಹುದು, ಹೆಸರು ಕಡ್ಲಿ ಹೆಸರು ಬೇಳೆ ಶೇಖರಣೆ ಮಾಡ್ಕೋಬಹುದು, ಭತ್ತ ಶೇಖರಣೆ ಮಾಡ್ಕೋಬಹುದು, ಆಮೇಲೆ ರಾಗಿ ಮಾಡಬಹುದು. ರಾಗಿ ಬೇಕಾದಷ್ಟು ಪದಾರ್ಥಗಳನ್ನ ಮಾಡಬಹುದು, ಬರೀ ರಾಗಿ ಮಾಡೋದಲ್ಲ ಅಥವಾ ಹಿಟ್ಟು ಮಾಡೋದಲ್ಲ, ಬೇಕಾದಷ್ಟು ಪದಾರ್ಥಗಳನ್ನು ಮಾಡಬಹುದು. ರಾಗಿ ಇಡ್ಲಿ ಬರ್ತದೆ, ರಾಗಿ ಅಂಬ್ಲಿ ಬರ್ತದೆ, ರಾಗಿ ಪಕೋಡ ಬರುತ್ತೆ, ರಾಗಿ ಬೇರೆ ಬೇರೆ ಪದಾರ್ಥಗಳನ್ನು ಮಾಡ್ಲಿಕ್ಕೆ ರಾಗಿ ರವೆ ಬರ್ತದೆ. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಡಾಕ್ಟರ್ ಹುಲ್ಗೂರ್ ಅವರೇ, ಈಗ ನಬಾರ್ಡ್ ವತಿಯಿಂದ ಅನೇಕ ವರ್ಷದಲ್ಲಿ ತಾವು ಕೆಲಸವನ್ನ ಮಾಡಿ ಬಂದ್ರಿ, ತಾವು ಅನೇಕ ಒಂದು 5-6 ರಾಜ್ಯಗಳಲ್ಲೂ ಕೂಡ ತಾವು ಸೇವೆಯನ್ನ ಗೈದಿದ್ದೀರಿ, 16 ರೈತ ಕೇಂದ್ರಗಳಿಗೆ ಹೋಗಿ ಬಂದಿದ್ದೀರಿ, ಅವರ ಅನುಭವವನ್ನು ಹಂಚಿಕೊಂಡಿದ್ದೀರಿ. ಈಗ ಭಾರತ ಸರ್ಕಾರನು ಕೂಡ ರೈತರ ಆದಾಯವನ್ನು ದ್ವಿಗುಣಗೊಳಿಸಬೇಕು, ಅವರ ಮೇಲ್ದರ್ಜೆಗೆ ಅವರು ಏರಬೇಕು, ಅವರ ಹಣಕಾಸಿನ ಒಂದು ಭದ್ರತೆ ಜಾಸ್ತಿ ಆಗಬೇಕು ಅಂತ ಶ್ರಮಿಸ್ತಾ ಇದೆ. ಅಂತ ಸಂದರ್ಭದಲ್ಲಿ ಈ ಒಂದು ಕೃಷಿ ಮೂಲಭೂತ ಸೌಕರ್ಯ ನಿಧಿ ಹಣಕಾಸು ಸಂಸ್ಥೆಗಳ ಮೂಲಕ ರೈತರು ಮತ್ತೆ ರೈತ ಈ ಒಂದು ಕೆಲಸದಲ್ಲಿ ಭಾಗಿಯಾದವರು ಕೂಡ ತಾವು ಕೈಗೊಳ್ಳಬಹುದು, ಇಂಥ ಒಂದು ಯೂನಿಟ್ಗೆ ತಾವು ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯತೆ ಇದೆ, ಹಣಕಾಸಿನ ಒಂದು ಸೌಲಭ್ಯ ಕೂಡ ಸಿಗ್ತಾ ಇದೆ. 16 ವಿಷಯವನ್ನ ಇಲ್ಲಿ ಮಾಹಿತಿ ಕೊಡ್ತಾ ಇದ್ದಾರೆ. ಆದ್ರೆ ರೈತ ಬಾಂಧವರಿಗೆ ಮಾಹಿತಿ ಬೇಕಾದ್ರೆ ರೈತ ಸಂಪರ್ಕ ಕೇಂದ್ರಕ್ಕೆ ಹೋದ್ರೆ ಇದು ಸಿಗ್ಲಿಕ್ಕೆ ಸಾಧ್ಯತೆ ಇದೆಯಾ? ಇದೆ ಇದೆ. ಅವ್ರಿಗೆಲ್ಲ ನಾವು ಟ್ರೈನ್ ಮಾಡಿದ್ವಿ. ಈ ರೀತಿ ನಾ ಏನ್ ಮಾತಾಡ್ತೀನಲ್ಲ ಅದೇ ರೀತಿ ಅವ್ರಿಗೆ ರೈತ ಸಂಪರ್ಕ ಕೇಂದ್ರ ಡಿ ಎ ಟಿ ಸಿ ಅಂತ ಇರ್ತದೆ, ಡಿಸ್ಟ್ರಿಕ್ಟ್ ಅಗ್ರಿಕಲ್ಚರ್ ಟ್ರೈನಿಂಗ್ ಸೆಂಟರ್, ಅಲ್ಲೆಲ್ಲ ಹೋಗಿ ಈ ವಿಷಯದ ಬಗ್ಗೆ ಮಾತಾಡಿದೀವಿ ನಾವು. ಇದು ಕೇಂದ್ರ ಸರ್ಕಾರದ ಯೋಜನೆ. ಇದು ಕೇಂದ್ರ ಸರ್ಕಾರದ ಯೋಜನೆ. ಹಾಗಾಗಿ ಬಹಳಷ್ಟು ರೈತರಿಗೆ ಇದು ಅನುಭವಕ್ಕೆ ಬಂದ್ಲಿಕ್ಕಿಲ್ಲ. ಆದ್ರೆ ಇದು ದೊಡ್ಡ ಶಹರಗಳಲ್ಲಿ ಮತ್ತೆ ಮಹಾನಗರಗಳಲ್ಲಿ ಇದು ಪ್ರಚಲಿತ ಇದೆ. ತಾವು ಕೂಡ ತಮ್ಮ ಹಳ್ಳಿಯಲ್ಲೇ ತಮ್ಮ ಬೆಳೆಗೆ ಉಪಯೋಗ ಆಗುವಂತ ಒಂದು ಒಂದು ಕೇಂದ್ರನ ತಾವೇ ಆಪನೆ ಮಾಡ್ಕೊಳ್ಬಹುದು. ನಾನು ನಮ್ಮ ಊರ ಹತ್ರ ಒಂದು ಎಫ್ ಪಿ ಓ ಇದೆ, ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸ್ ಸೌಡಿ ಅಂತ, ಅಲ್ಲೇ ಹೋಗಿ ಅವ್ರಿಗೆಲ್ಲ ಗೈಡ್ ಮಾಡಿದೀನಿ. ಅವ್ರು ಮಾಡ್ತಾ ಇದ್ದಾರೆ. ಏನೇನ್ ವಿಷಯದಲ್ಲಿ ಗೈಡ್ ಮಾಡಿದ್ರಿ ಡಾಕ್ಟರ್ ಹುಲ್ಗೂರ್ ಅವರೇ? ಅವ್ರಿಗೆ ಎಫ್ ಪಿ ಓ ಯಾವ್ಯಾವ ಆಕ್ಟಿವಿಟೀಸ್ ಮಾಡಬಹುದು, ಶೇಖರಣೆ ಆಯ್ತು, ಫಾರ್ಮರ್ಸ್ಗೆ ಫರ್ಟಿಲೈಸರ್ ಪೆಸ್ಟಿಸೈಡ್ ತಂದ್ಕೊಡೋದು, ಇನ್ಪುಟ್ಸ್ ತಂದ್ಕೊಡೋದು, ಆಮೇಲೆ ಇಕ್ವಿಪ್ಮೆಂಟ್ಸ್ ತಂದ್ಕೊಡೋದು, ಆಮೇಲೆ ಅಲ್ಲಿ ನಮ್ಮಲ್ಲಿ ಗ್ರೀನ್ ಗ್ರಾಮ್, ಆಮೇಲೆ ಮೆಣಸಿನಕಾಯಿ ಇದನ್ನ ಶೇಖರಣೆ ಮಾಡಿ ಏನ್ ಮಾಡ್ತಾರಂದ್ರೆ, ರೈತರು ಗ್ರೀನ್ ಗ್ರಾಮ್ ಬೆಳೆದ ಕೂಡಲೇ ತಗೊಂಡೋಗಿ ಹಾಗೆ ಇಟ್ಟರೆ ಹುಳ ಹತ್ಬಿಡ್ತಾವ, ಬುರುಬುರಿ ಅಂತ ಬರ್ತಾವ, ಆ ಹುಳ ಹತ್ಬಿಡ್ತಾವ. ಅದೇ ತರ ಈಗ ಮಲೆನಾಡು ಕಡೆಗಳಲ್ಲೂ ಕೂಡ ಈಗ ಅದು ಸುಮಾರು ಅಕ್ಟೋಬರ್ ನವೆಂಬರ್ ಸಮಯದಲ್ಲಿ ಅವರು ಅಡಿಕೆನ ಕಟಿಂಗ್ ಮಾಡ್ತಾರೆ. ಹೌದು. ಆದ್ರೆ ಅದು ಒಣಗಿಸ್ಲಿಕ್ಕೆ ಅವರಿಗೆ ಸೂಕ್ತ ಬಿಸಿಲು ಬೀಳೋದಿಲ್ಲ. ಬಿಸಿಲು ಬೀಳ ಬಿಸಿಲು ಸೂರ್ಯನ ಪ್ರಖರತೆ ಕಡಿಮೆ ಇರ್ತದೆ. ಆದ್ರೆ ಸೂರ್ಯ ಒಂದ್ ತಾಸು ಎರಡು ತಾಸು ಅಷ್ಟೇ ಸಿಗ್ತದೆ. ಹಂಗಾಗಿ ನೀವು ಅಡಿಕೆ ಏನಾಗುತ್ತೆ, ಮುಗ್ಗು ಬಂದ್ಬಿಡ್ತದೆ, ಬೂಸ್ಟ್ ಬರ್ತದೆ. ಹಾಗಾಗಿ ಅವರಿಗೆ ತಕ್ಷಣ ಮಾರಿಬಿಡ್ತಾರೆ, ಅವರಿಗೆ ಏನು ನಿರೀಕ್ಷೆ ಪ್ರಮಾಣದ ದರ ಸಿಗೋದಿಲ್ಲ. ಹೌದು. ಈಗ ಹಾಗಾಗಿ ರೈತರು ಮತ್ತೆ ಯಥಾ ಪ್ರಕಾರ ಅವರು ಅದೇ ಹಂತದಲ್ಲಿ ಇರ್ತಾರೆ. ಅವರಿಗೆ ಬೆಳೆಗೆ ಸೂಕ್ತ ಬೆಲೆ ಸಿಕ್ಕಿರೋದಿಲ್ಲ, ಅವರ ಒಂದು ಬೆಳವಣಿಗೆ ಹಾಗೆ ಉಳಿದ್ಬಿಡ್ತದೆ. ಅದಕ್ಕೆ ರೈತರು ಎಲ್ಲ ಊರೊಳಗೂ ಈ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಸ್ಥಾಪನೆ ಮಾಡಿದೆ. ಇದು ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಅಂದ್ರೆ ರೈತರೇ ಅದರ ಮಾಲೀಕರು, ರೈತರೇ ಅದರ ಸದಸ್ಯರು, ರೈತರೇ ದೇಣಿಗೆ ಕೊಟ್ಟು ಮಾಡಿದ್ದಾರೆ. ಒಬ್ರು ಯಾರನ್ನೋ ಒಬ್ಬರನ್ನ ಸಿ ಇ ಒ ಅಂತ ಹೆಲ್ಪಿ ಅಂದ್ರೆ ಅವರು ಅಕೌಂಟು ಅದು ಇದು ಮಾಡಲಿಕ್ಕೆ ಇಟ್ಟಿರ್ತಾರೆ. ಅಂತ ಎಫ್ ಪಿ ಒ ಮೆಂಬರ್ ಆದ್ಮೇಲೆ ಈ ವ್ಯವಸ್ಥೆ ನಾನೇನು ಹೇಳ್ತಾ ಇದ್ದೀನಿ ಅಲ್ಲ, ಇಂಡಿವಿಜುವಲ್ ರೈತರಿಗೆ ಸಣ್ಣ ಸಣ್ಣ ಹಿಡುವಳಿದಾರರಿಗೆ ಇದು ಸಾಧ್ಯ ಆಗೋದಿಲ್ಲ. ಸ್ವಲ್ಪ ಈ ರೀತಿ ಎಫ್ ಪಿ ಒ ಮೆಂಬರ್ ಆಗಿ ಇದ್ರೊಳಗೆ ಮಾಡಿದರೆ ಜನರು ತಮ್ಮ ಏನು ಜಾಸ್ತಿ ಪ್ರೊಡ್ಯೂಸ್ ಆಗುತ್ತಲ್ಲ ಅದನ್ನು ಉಪಯೋಗ ಮಾಡಿಕೊಂಡು ನಾವು ಎಫ್ ಪಿ ಒ ತುರು ಮಾಡ್ಬೋದು. ಅಥವಾ ಎಸ್ ಎಚ್ ಜಿ ಮೆಂಬರ್ಸು ಎಷ್ಟೋ ಜನ ಹೆಣ್ಮಕ್ಕಳು ಧರ್ಮಸ್ಥಳ ಗ್ರೂಪ್ನಿಂದ ಎಷ್ಟೋ ಜನ ಹೆಣ್ಮಕ್ಕಳು ಈ ಕೆಲಸ ಮಾಡ್ತಾ ಇದ್ದಾರೆ. ರೈತ ಸಂಪರ್ಕ ಕೇಂದ್ರ, ರೈತ ಸಂಪರ್ಕ ಕೇಂದ್ರ, ಗ್ರೂಪ್, ಸ್ವಸಹಾಯ ಸಂಘ, ಹೌದು, ಅವೆಲ್ಲ ಮಾಡ್ತಾ ಇದ್ದಾರೆ. ಆಯ್ತು ಡಾಕ್ಟರ್ ಕುಲ್ಗೂರು ಸರ್ ಅವರೇ, ಆಕಾಶವಾಣಿಗೆ ಬಂದು ನಮ್ಮ ರೈತ ಬಾಂಧವರು ಕೃಷಿ ಮೂಲಭೂತ ಸೌಕರ್ಯ ನಿಧಿ ಅಂದ್ರೆ ಏನು, ಯಾವ್ಯಾವ ಹಂತದಲ್ಲಿ ಇದನ್ನ ಕೊಡಲಾಗ್ತದೆ, ಮತ್ತೆ ಬೇರೆ ಬೇರೆ ಹಂತದಲ್ಲಿ ಎಲ್ಲೆಲ್ಲಿ ಈ ಒಂದು ಕೇಂದ್ರವನ್ನ ಸ್ಥಾಪನೆ ಮಾಡಿಕೊಂಡು ತಮ್ಮ ಆದಾಯವನ್ನ ಹೆಚ್ಚಿಸಬಹುದು ಅನ್ನೋದ್ರ ಕುರಿತು ಮಾಹಿತಿಯನ್ನು ಮಾಡಿಕೊಟ್ರಿ. ಕೆಲವು ರೈತರು ಇರ್ತಾರೆ ಈ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂತ ಇರ್ತಾರೆ, ಅವರಿಗೆ ತಮ್ಮ ಮೊಬೈಲ್ ಸಂಖ್ಯೆನ ಕೊಡಿ. 9696322 3224 5484 8844. ಇನ್ನೊಮ್ಮೆ ಡಾಕ್ಟರ್ ಹುಲ್ಗೂರ್ ಸರ್ ಅವರೇ, ಎಲ್ಲ ರೈತ ಬಾಂಧವರು ಪರವಾಗಿ ಆಕಾಶವಾಣಿ ಬೆಂಗಳೂರು ವತಿಯಿಂದ ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ಯಪ್ಪಾ.